ಆಶಾ ಜ್ಯೋತಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಅಂಗಸಂಸ್ಥೆ. ದಿವ್ಯಾಂಗರ ಮತ್ತು ಅವರ ಹೆತ್ತವರ ವೇದಿಕೆಯು ಕೆನರಾ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ 2025 ಇದೇ ಬರುವ ದಿನಾಂಕ 19 ಭಾನುವಾರ ಬೆಳಗ್ಗೆ 8:30 ಸಂಜೆ 4:15 ಮಂಗಳೂರಿನ ಕೆನರಾ ಹೈಸ್ಕೂಲ್ ಮೈದಾನ ಡೊಂಗರಕೇರಿಯಲ್ಲಿ ಆಯೋಜಿಸಲಾಗಿದೆ. ದಿವ್ಯಾಂಗರಿಂದ ಪ್ರತಿಭಾ ಪ್ರದರ್ಶನ ಹಾಗೂ ದಿವ್ಯಾಂಗರಿಗಾಗಿ ವಿವಿಧ ಚಟುವಟಿಕೆಗಳು ಹಾಗೂ ಮನೋರಂಜನೆಗಳು. ದಿವ್ಯಾಂಗರಿಗೆ ತಿಳಿಸಿ ಅವರನ್ನು ಕರೆತನ್ನಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 or 15 ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 32,000-45,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 33,000-36,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 24,500-27,000 ರೂಪಾಯಿ, ಸ್ಥಳೀಯ ಮಿಲ್ಗಿನ ಕೊಬ್ಬರಿ ಕ್ವಿಂಟಾಲ್ಗೆ 7,500-10,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000-20,000-26,000 ರೂಪಾಯಿ, ಎರಡನೇ ವರ್ಗದ್ದು 1,000-18,000-22,000 ರೂಪಾಯಿ, ಸ್ಥಳೀಯ ಗಿರಣಿ ಅಕ್ಕಿ ಕ್ವಿಂಟಾಲ್ಗೆ 4,350-5,250 ರೂಪಾಯಿ, ಕಟ್ ಸಾಂಬಾರ್ 3,500-4,100 ರೂಪಾಯಿ, ಐಆರ್ಏಟ್ ಕ್ವಿಂಟಾಲ್ಗೆ 3,450-4,550 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,100-2,300 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,000-4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,200-4,600 ರೂಪಾಯಿ, ಕಪ್ಪು ಬೆಲ್ಲ 4,250-4,900 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 19,000-30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000-63,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,500-6,500 ರೂಪಾಯಿ, ಗಾಳಿ 4,000-5,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,000-7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಬೋನ್ಸಾಯಿ ಕೃಷಿಯ ಕುರಿತು ಕುಮಟಾದ ಲಕ್ಷ್ಮೀನಾರಾಯಣ ರಾಮಚಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:00. ಈಗ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಕಣ್ಣಿನ ಅಲರ್ಜಿ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಶ್ರುತಿ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, ಎಸ್ಟಿಡಿ ಸಂಖ್ಯೆ 0824. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ, ಮಂಗಳೂರು, ಉಡುಪಿ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಸ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯೋರ್ ಐಸ್ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿನ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಈಗ ಸ್ಟುಡಿಯೋದತ್ತ ತೆರಳೋಣ. ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಪಂಚೇಂದ್ರಿಯಗಳಲ್ಲಿ ಒಂದಾದ ನಮ್ಮ ಕಣ್ಣಿನ ಬಗ್ಗೆ ಇರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಕಣ್ಣಿನ ಅಲರ್ಜಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುವ ಕಣ್ಣಿನ ತಜ್ಞರು ಡಾಕ್ಟರ್ ಶ್ರುತಿ ಭಟ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟ್ರೆ, ಈ ಕಣ್ಣಿನ ಅಲರ್ಜಿ ಅಂತ ಹೇಳ್ತೀರಲ್ಲ, ಏನದು? ಕಣ್ಣಿನ ಅಲರ್ಜಿ ಅಂದರೆ ಸಾಮಾನ್ಯವಾಗಿ ಏನಂತೆ, ನಮಗೆ ಮೈಯಲ್ಲಿ ಹೇಗೆ ಬೇರೆ ಕಡೆ ಅಲರ್ಜಿ ಬರ್ತದೆ ಅದೇ ರೀತಿ ಕಣ್ಣಲ್ಲೂ ಕೂಡ ಅಲರ್ಜಿ ಬರ್ಬೋದು. ಅಲರ್ಜಿ ಅಂದರೆ ಏನು ಅಂದರೆ, ನಮ್ಮ ಬಾಡಿ ಯಾವುದಕ್ಕೂ ಹೊರಗಿನ ಒಂದು ಯಾವುದೋ ಒಂದು ವಸ್ತುಗೆ ಅದೊಂದು ರಿಯಾಕ್ಟ್ ಮಾಡ್ತಾ ಉಂಟು. ಸಾಮಾನ್ಯವಾಗಿ ಎಲ್ಲರಲ್ಲೂ ಅದನ್ನು ರಿಯಾಕ್ಟ್ ಆಗೋದಿಲ್ಲ, ಬಟ್ ಕೆಲವರದಲ್ಲಿ ಯಾವುದೋ ಒಂದು ವಸ್ತುಗೆ ಅದು ನಮ್ಮ ಬಾಡಿ ಓವರಾಗಿ ರಿಯಾಕ್ಟ್ ಮಾಡಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತದೆ, ಅದಕ್ಕೆ ನಾವು ಅಲರ್ಜಿ ಅಂತ ಹೇಳ್ತೇವೆ. ಒಂದು ಕರೆ ಇದೆ. ಹಲೋ, ಹೇಳಿ. ಹಲೋ, ನಮಸ್ಕಾರ, ಯಾರು, ಎಲ್ಲಿಂದ ಹೇಳಿ? ಉತ್ತರದಿಂದ ಆನಂದ್ ಅಂತ ಮಾತಾಡೋದು. ಆನಂದ್ ಅವರೇ, ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ನಮಗೆ ಬೆಳಿಗ್ಗೆವರೆಗೆ ಬಿಸಿಲು ಇರುವಾಗ ಮಾತ್ರ, ಬಿಸಿಲು ಬಂದ್ರೆ ಮಾತ್ರ ಕಾಣುದು, ಎಂತ ಮಾಡ್ಬೇಕು ಮಾಡ್ಬೇಕಾದ್ರೆ? ಬೆಳಿಗ್ಗೆ ಬಿಸಿಲು ಬರುವಾಗ ಮಾತ್ರ ಕಾಣುದಿಲ್ಲ ನಿಮ್ಗೆ? ಓಕೆ, ಬಿಸಿಲು ಇರುವಾಗ ಕಾಣುದಿಲ್ವಾ? ಬಿಸಿಲು ಬಂದ್ರೆ ಮಾತ್ರ ಕಾಣುದು, ಬೆಳಿಗ್ಗೆ ಬೆಳಿಗ್ಗೆ ಕಾಣುದೇ ಇಲ್ಲ. ಓಕೆ, ನಿಮ್ಗೆ ಎಷ್ಟು ಸಮಯದಿಂದ ಈ ತೊಂದರೆ ಉಂಟು ಸರ್? ಓಕೆ, ನೋಡಿ, ಪ್ರಶ್ನೆಗೆ ಉತ್ತರ ಹೇಳ್ತೇನೆ, ನೋಡಿ ಕೇಳ್ಕೊಳ್ಳಿ. ಇದು ಅವರಿಗೆ ನನಗೆ ಹುಟ್ಟಿದಿಂದನೂ ಇದು ತೊಂದರೆ ಉಂಟು ಅಂತ ಅಂದರೆ, ಸಾಮಾನ್ಯವಾಗಿ ಕೆಲವರಿಗೆ ಕತ್ತಲೆಯಲ್ಲಿ ಕಾಣುದಿಲ್ಲ, ಅಂದರೆ ಬೆಳಕಿದ್ರೆ ಮಾತ್ರ ಕಾಣುತ್ತೆ. ಅದಕ್ಕೆ ನಾವು ಅಲ್ಲ, ನಮಗೆ ಈಗ ಮಾತ್ರ ಒಂದು ವರ್ಷ ಆಯಿತು ಕಾಣಲಿಕ್ಕೆ. ಹಾಂ, ಸರಿ, ಆಯಿತು, ಕೇಳ್ತೇನೆ ನೋಡಿ. ಅವರಿಗೆ ನಾವು ಕೆಲವರಿಗೆ ನೈಟ್ ಬ್ಲೈಂಡ್ನೆಸ್ ಅಂತೇವೆ, ಅಂದರೆ ಅವರಿಗೆ ಕತ್ತಲೆಯಲ್ಲಿ ಕಾಣುವುದಿಲ್ಲ ಬೆಳಿಗ್ಗೆಯಲ್ಲಿ. ಬೆಳಿಗ್ಗೆ ಮಾತ್ರ, ಬೆಳಿಗ್ಗೆ ಒಂದು 8-9 ಗಂಟೆ ಕಾಣುವುದಿಲ್ಲ ಅಷ್ಟೇ. ಅದಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ಅದು ಇವರಿಗೆ ಹಾಗೆ ಇರುವ ಹಾಗೆ ನನಗೇನು ಕಾಣಿಸ್ತಾ ಇಲ್ಲ. ಆಯ್ತಾ, ನಮ್ಗೆ ಎಂತ ಕಾಣಕ್ಕೆ ಇತ್ತು, ಅವರು ಮಂಗಳೂರಿನ ಕೊಟ್ಟರು, ಅದು ಹೋಗಿದೆ ಈಗ. ಹಾಂ, ನೋಡಿ. ಓಕೆ, ಬೆಳಿಗ್ಗೆ ಮಾತ್ರ ಸ್ವಲ್ಪ ಹೊತ್ತು ಕಾಣುವುದಿಲ್ಲ, ಆಮೇಲೆ ಮತ್ತೆ ಕಾಣ್ತದೆ ಅಂತ ಹೇಳಿದರೆ, ಒಮ್ಮೆ ಕಣ್ಣಿದ್ದು ಒಮ್ಮೆ ಪರೀಕ್ಷೆ ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೆ ನಿಮಗೆ ಕಾಣ್ತಾ ಇಲ್ಲ ಅಂತ, ದೃಷ್ಟಿ ಎಷ್ಟು ಉಂಟು ಅಂತ ನಾವು ನೋಡಬೇಕಾಗ್ತದೆ. ಕನ್ನಡಕದ ನಂಬರ್ ಏನಾದರೂ ಬೇಕಾ ಅಂತ ನಾವು ನೋಡಬೇಕಾಗ್ತದೆ. ಬಟ್ ಕನ್ನಡಕದ ನಂಬರ್ ಇದ್ದವರಿಗೆ ಬೆಳಿಗ್ಗೆ ಮಾತ್ರ ಕಾಣುವುದಿಲ್ಲ, ಸಂಜೆ ಕಾಣ್ತದೆ, ಹಾಗೆ ಅಂತ ಏನು ಇರುವುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕಣ್ಣಲ್ಲಿ ಕೆಲವೊಮ್ಮೆ ಡಿಸ್ಚಾರ್ಜ್ ಏನಾದರೂ ಅಂಟೆನಾದ ಇದ್ದರೆ ಅದರಿಂದ ನಿಮಗೆ ಸ್ವಲ್ಪ ಬ್ಲರ್ ಕಾಣುವ ಕಾಣ್ತದೆ. ಕಣ್ಣಿಗೆ ಏನಾದರೂ ಪ್ರೆಷರ್ ಬಿದ್ದಿದ್ರೆ ಆಗ ಒಂದು ಕಣ್ಣು ಆಗ ಒಂದು ಸ್ವಲ್ಪ ಹೊತ್ತು ಬ್ಲರ್ ಕಾಣ್ತದೆ, ಮತ್ತೆ ಸರಿ ಆಗ್ತದೆ. ಬಟ್ ಅದು ಸಹ ನಿಮಗೆ ಒಂದು ವರ್ಷ ಕಾಲಕ್ಕೆ ಹಾಗೆ ಇರುವುದಿಲ್ಲ. ಅದಕ್ಕೆ ನಾವು ಒಮ್ಮೆ ಫುಲ್ ಟೆಸ್ಟ್ ಮಾಡಿ ನೋಡಿದ ಮೇಲೇ ನಮಗೆ ಗೊತ್ತಾಗ್ತದೆ. ಇನ್ನೊಂದು ವಿಷಯ ನಾನು ಏನು ಹೇಳ್ತಾಯಿದೆ ಅಂದರೆ, ಕೆಲವರಿಗೆ ಬಿಸಿಲು ಬರುವಾಗ ಬೆಳಕಿರುವಾಗ ಕಾಣ್ತದೆ, ಕತ್ತಲಾಗುವಾಗ ಸ್ವಲ್ಪ ನೋಡಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ಅದಕ್ಕೆ ಬೇರೆ ಸುಮಾರು ಕಾರಣಗಳಿದೆ. ಅದು ಕೆಲವರಿಗೆ ಮುಂಚೆಯಿಂದನೂ ನರದಲ್ಲಿ, ಕಣ್ಣಿನ ನರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಂಥವರಿಗೆ ಲೈಟೆಲ್ಲ ಕಮ್ಮಿ ಆದಾಗ, ಕತ್ತಲೆ ಆದಾಗ ಸ್ವಲ್ಪ ನೋಡಲಿಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಓಕೆ, ಬಹುಶಃ ಅವರು ಒಂದು ಸಲ ಪರೀಕ್ಷೆ ಮಾಡಿಕೊಂಡ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಡಾಕ್ಟ್ರೆ. ಕಣ್ಣಿನ ಅಲರ್ಜಿಗೆ ಕಾರಣಗಳು ಏನೇನು ಡಾಕ್ಟ್ರೆ? ಕಣ್ಣಿನ ಅಲರ್ಜಿ ಬೇರೆ ಬೇರೆ ರೀತಿ ಅಲರ್ಜಿ ಇದೆ. ಕೆಲವರಿಗೆ ಬರೀ ಸೀಸನಲ್ ಅಲರ್ಜಿ ಅಂತ ಹೇಳ್ತೇವೆ, ಅಂದರೆ ಒಂದು ಸೀಸನಿಂದ ಇನ್ನೊಂದು ಸೀಸನಿಗೆ ಚೇಂಜ್ ಆಗುವಾಗ ಆಗ ಮಾತ್ರ ಅಲರ್ಜಿ ಬರ್ತದೆ. ಕೆಲವರಿಗೆ ಇಡೀ ವರ್ಷ ಅಲರ್ಜಿ ಬರುವ ಸಾಧ್ಯತೆ ಉಂಟು, ಅದಕ್ಕೆ ನಾವು ಪೆರಿನಿಯಲ್ ಅಲರ್ಜಿ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಕೆಲವೊಂದು ಸ್ಪೆಷಲ್ ರೀತಿಯ ಅಲರ್ಜಿ, ಅದಕ್ಕೆ ನಾವು ವರ್ನಲ್ ಕೆರೆಟೊ ಕಂಜಂಕ್ಟಿವೈಟಿಸ್ ಅಥವಾ ಎಟೋಪಿಕ್ ಕೆರೆಟೊ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ. ಕೆಲವರಿಗೆ ಬರೀ ಕಣ್ಣಿದ ಅಲರ್ಜಿ ಮಾತ್ರ ಅಲ್ಲ, ಮೈಯಲ್ಲಿ ಬೇರೆ ಅಲರ್ಜಿ ಕೂಡ ಇರ್ಬೋದು. ಪದೇ ಪದೇ ಶೀತ ನೆಗಡಿ ಬರೋದು, ಇಲ್ಲದ್ರೆ ಅಸ್ತಮಾ ತೊಂದರೆ, ಇಲ್ಲದ್ರೆ ಸ್ಕಿನ್ ಅಲರ್ಜಿ, ಹೇಗೆ ಆ ಥರ ಅಲರ್ಜಿ, ಹಾಗೆ ಕಣ್ಣಲ್ಲಿ ಕೂಡ ಇದು ಅಲರ್ಜಿ ಬರುವ ಸಾಧ್ಯತೆಗಳು ಉಂಟು. ಶ್ರೋತೃಗಳೇ, ನೀವು ನೇರ ದೂರವಾಣಿ ಕರೆ ಮಾಡಿ ಪ್ರಶ್ನೆಯನ್ನು ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 2223611, ಕೋಡ್ ಸಂಖ್ಯೆ 0824, ಹಾಗೂ ಮೊಬೈಲ್ ಸಂಖ್ಯೆ 8277038000. ಡಾಕ್ಟ್ರಿ, ಕಾರ್ಯಕ್ರಮ ಮುಂದುವರಿಸ್ತಾ, ಈಗ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಕೆಂಗಣ್ಣು ಇದು ಕೂಡ ಒಂದು ಅಲರ್ಜಿಯೇ? ಇಲ್ಲ, ಅದು ಅಲರ್ಜಿ ಅಲ್ಲ, ಅದು ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೇವೆ. ಕೆಂಪು ಕಣ್ಣು ಆದರೆ ಅದಕ್ಕೆ ಸುಮಾರು ಕಾರಣಗಳಿದೆ. ಕೆಂಗಣ್ಣು ಒಂದು ಅಲರ್ಜಿ ಇನ್ನೊಂದು ಕಾರಣ. ಬಟ್ ಕೆಂಗಣ್ಣಲ್ಲಿ ಏನಂದರೆ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆಗಳಿದೆ. ಬಟ್ ಅಲರ್ಜಿ ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಏನು ಹರಡುವುದಿಲ್ಲ, ಅದು ಅವರ ಬಾಡಿ ಯಾವುದಕ್ಕೂ ರಿಯಾಕ್ಟ್ ಆದ ಕಾರಣ ಕಣ್ಣು ಕೆಂಪಾಗೋದು. ಅದಕ್ಕೆ ಏನು ಲಕ್ಷಣಗಳು, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವರಿಗೆ ಇದು ಅಲರ್ಜಿ ಉಂಟು ಅಂತ? ಸಾಮಾನ್ಯವಾಗಿ ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ಒಂದು ಬಿಳಿ ಪುರ್ಕ್ ಥರ ಬರೋದು, ಅದನ್ನು ತೆಗಿಲಿಕ್ಕೆ ಅಂತ ಅವ್ರ ಕಣ್ಣಿಗೆ ಕೈ ಹಾಕ್ತದೆ, ಅದು ಪುನಃ ಅಲ್ಲೇ ಜೋರಾಗ್ತದೆ. ಸೊ ಅದೇನು ಕಣ್ಣ ತೆಗೆದ್ರೆ ಅದೇನು ಕಮ್ಮಿ ಏನೂ ಆಗೋದಿಲ್ಲ. ಮತ್ತು ಕಣ್ಣು ರೆಪ್ಪೆಯಲ್ಲಿ ಊತ ಬರುವುದು, ಕಣ್ಣಲ್ಲಿ ಏನೋ ಕಸ ಬಿದ್ದಾಗೆ ಅನಿಸೋದು, ಇದೆಲ್ಲ ಸಾಮಾನ್ಯವಾಗಿ ಅಲರ್ಜಿದು ಲಕ್ಷಣಗಳು. ಕಣ್ಣಿನ ಅಲರ್ಜಿಗೆ ಯಾವೆಲ್ಲ ರೀತಿಯ ತಪಾಸಣೆಗಳನ್ನು ನಡೆಸಬಹುದು ಡಾಕ್ಟರ್? ನೀವು ಸಾಮಾನ್ಯವಾಗಿ ಅಲರ್ಜಿಗೆ ನಾವು ನಮ್ಮ ಏನು ಮೆಷಿನ್ ಇರ್ತದೆ, ನಾವು ಸ್ಲಿಟ್ ಲ್ಯಾಂಪ್ ಅಂತ ಏನು ಹೇಳ್ತೇವೆ, ಆ ಮೆಷಿನಲ್ಲಿ ನಮಗೆ ನೋಡಿದರೆ ನಮಗೆ ಗೊತ್ತಾಗ್ತದೆ ಇದು ಅಲರ್ಜಿ ಅಂತ ಹೇಳ್ಕೊಂಡು. ಇದಕ್ಕೆ ಸಾಮಾನ್ಯವಾಗಿ ನಾವು ಎಲ್ಲರಿಗೆ ಏನು ಬ್ಲಡ್ ಟೆಸ್ಟ್ ಏನು ಹೇಳುವುದಿಲ್ಲ. ಬಟ್ ಕೆಲವರಿಗೆ ಇದು ಅಲರ್ಜಿ ತುಂಬ ಜೋರಾಗಿರ್ತದೆ, ಇಡೀ ವರ್ಷ ಇರ್ತದೆ, ಎಷ್ಟು ಮದ್ದು ಕೊಟ್ಟರು ಅವರಿಗೆ ಅದು ಕಮ್ಮಿ ಆಗೋದಿರ್ತದೆ, ಮೈಯಲ್ಲಿ ಬೇರೆ ಏನಾದರೂ ಅಲರ್ಜಿ ಇರುವ ಸಾಧ್ಯತೆ ಇದೆ, ಅಂಥವರಿಗೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಇಲ್ಲದೆ ನಾವು ಸ್ಕಿನ್ ಟೆಸ್ಟ್ ಮಾಡ್ತೇವೆ, ಅವರಿಗೆ ಯಾವ ವಸ್ತುವಿಂದ ಅಲರ್ಜಿ ಉಂಟು ಅಂತ ನಾವು ಅದು ಕಂಡುಪಡ್ತೇವೆ. ಮತ್ತು ಆ ವಸ್ತುವಿಂದ ಅವ್ರಿಗೆ ಹೇಗೆ ಅಲರ್ಜಿಯನ್ನು ಕಮ್ಮಿ ಮಾಡಲಿಕ್ಕಾಗ್ತದೆ, ಅದಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಬಟ್ ಸಾಮಾನ್ಯವಾಗಿ ಎಲ್ಲ ಅಲರ್ಜಿಗೂ ಇದು ಟೆಸ್ಟ್ ನಾವು ಮಾಡುವ ಅವಶ್ಯಕತೆ ಏನೂ ಇರುವುದಿಲ್ಲ. ಅಂದರೆ ಈಗ ಚರ್ಮ ರೋಗಕ್ಕೆ ಏನೇನು ಪರೀಕ್ಷೆಗಳನ್ನು ಮಾಡ್ತಾರೆ ಅದು ದೀರ್ಘಕಾಲದವರೆಗೆ ಇರುತ್ತೆ, ಅದೇ ರೀತಿ ಕಣ್ಣಿನ ಅಲರ್ಜಿ ಕೂಡ ಕೆಲವರಿಗೆ ದೀರ್ಘವಾಗಿರುತ್ತೆ ಅಂತ ಹೇಳ್ತೀರಿ? ಹೌದು, ಕೆಲವರಿಗೆ ಅದು ಸಾಮಾನ್ಯ ಚಿಕ್ಕ ವಯಸ್ಸಲ್ಲಿ ಸುರಾಗಿಕೊಂಡು ದೊಡ್ಡ ಆಗುವ ತನಕೂ ಅದು ಅಲರ್ಜಿ ತೊಂದರೆ ಇರ್ತದೆ, ಅದೇನು ಕಮ್ಮಿ ಆಗೋದಿಲ್ಲ. ಸೊ ಅಂಥವರಿಗೆ ನಾವು ಅದಕ್ಕೆ ತುಂಬ ಲಾಂಗ್ ಟರ್ಮಲ್ಲಿ ನಾವು ಅವರಿಗೆ ಕಣ್ಣಿಗೆ ಮದ್ದು ಕೊಡಬೇಕಾಗ್ತದೆ. ಅಂದರೆ ಇದು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಡಾಕ್ಟ್ರೆ, ಇದಕ್ಕೆ ಏನು ಸಂಬಂಧ ಇದೆಯೇ? ಕೆಲವರಿಗೆ ಜೆನೆಟಿಕಲ್ಲೂ ಬರ್ಬೋದು. ಈಗ ಹೇಗೆ ಕೆಲವರಿಗೆ ಅಸ್ತಮಾ ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಅದು ಹೇಗೆ ಫ್ಯಾಮಿಲಿಯಲ್ಲಿ ಬರುವ ಚಾನ್ಸ್ ಇರ್ತದೆ, ಹಾಗೂ ಕೂಡ ಇದು ಕೆಲವರಿಗೆ ಫ್ಯಾಮಿಲಿಯಲ್ಲಿ ಬರುವ ಚಾನ್ಸ್ ಇದ್ದರೆ, ಬಟ್ ಎಲ್ಲರಿಗೂ ಬರಬೇಕು ಅಂತ ಏನಿಲ್ಲ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಯಾರು, ಎಲ್ಲಿಂದ ಹೇಳಿ ಹೆಸರು? ನಾನು ನಿತ್ಯಾನಂದ್ ಪೈ, ಕಾರ್ಕಳದಿಂದ. ಓಕೆ ಸರ್, ಮಾತನಾಡಿ, ಪ್ರಶ್ನೆ ಕೇಳಿ. ನನಗೆ ಕ್ಲೀನ್ ಬರ್ತದೆ, ಕ್ಲೀನ್ ಬಂದಾಗ ಕಣ್ಣಲ್ಲಿ ತುರಿಕೆ ಬರ್ತದೆ. ಒಂದು ಸಲ ಡಾಕ್ಟರ್ ಒಂದು ಅಲರ್ಜಿಗ್ ಅಂತ ಹೇಳಿ ಡ್ರಾಪ್ ಕೊಟ್ರು. ಸರಿ, ಅದು ಅದು ಯೂಸ್ ಯಾವಾಗ್ಲೂ ಯೂಸ್ ಮಾಡಬಹುದಾ ಅಥವಾ ಅದು ಡ್ರಾಪ್ ಹೆಸರು ಏನಾದ್ರೂ ಗೊತ್ತುಂಟಾ ನಿಮ್ಗೆ? ಡಾಕ್ಟರ್ ಪ್ರಭು, ಡ್ರಾಪ್ ಡ್ರಾಪ್ ಡ್ರಾಪ್ ಇದು ಹೆಸರು, ಹೆಸರು ಡ್ರಾಪ್ ಇದು FA2 ಅಂತ ಹೇಳಿ ಅಲರ್ಜಿಗೊಂದು. ಓಕೆ ಓಕೆ, ನೋಡಿ ನಾನು ಹೇಳ್ತೇನೆ, ನೋಡಿ ಕೇಳ್ಕೊಡಿ. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಅಲರ್ಜಿಗೆ ನಾವು ಬರೀ ಒಂದು ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ಒಂದು ಕೊಡ್ತೇವೆ, ಇಲ್ಲಾದ್ರೆ ಒಂದು ಆ್ಯಂಟಿಹಿಸ್ಟಮಿನಿಕ್ ಡ್ರಾಪ್ ಅಂತ ಒಂದು ಕೊಡ್ತೇವೆ. ಇದು ನಿಮಗೆ ನೀವು ಫಾರ್ಮಸಿಯಲ್ಲಿ ಕೆಲವರು ಅವರಾಗೆ ಪರ್ಚೇಸ್ ಮಾಡಿಕೊಂಡು ಹಾಕುವಂಥದ್ದು ಇದೆ. ಬರೀ ಆರ್ಟಿಫಿಷಿಯಲ್ ಟಿಯರ್ಸಲ್ಲಿ ನಿಮಗೆ ಏನೂ ತೊಂದರೆ ಏನೂ ಆಗೋದಿಲ್ಲ, ಅದನ್ನು ನೀವು ತೊಗೊಂಡು ಹಾಕಿದರೂ ಕೂಡ. ಆಯಿತಾ, ಅದು ನಿಮ್ಮ ಕಣ್ಣಲ್ಲಿ ಏನು ಕಸ ಏನಾದರೂ ಬಿದ್ದರೆ ಅದು ಸ್ವಲ್ಪ ಹೊರಗೆ ಕ್ಲೀನ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮೇಲೆ ಯಾವುದಾದ್ರೂ ನೀವು ಡ್ರಾಪನ್ನು ಯೂಸ್ ಮಾಡಬೇಕಾದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ತಗೊಳ್ಬಾರ್ದು ಅಂತ ನನ್ನದೊಂದು ಸಲಹೆ ನಿಮಗೆ. ಓಕೆ, ಇದಕ್ಕೆ ಆ್ಯಂಟಿಹಿಸ್ಟಮಿನ್ ಡ್ರಾಪ್ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಲ್ಲ? ಮೈಲ್ಡ್ ಅಲರ್ಜಿಗೆ ಅದನ್ನು ಹಾಕ್ಬೋದು, ಬಟ್ ತುಂಬ ಸಿವಿಯರ್ ಅಲರ್ಜಿ ಎಲ್ಲ ಇರಿದಾಗ ನಿಮಗೆ ಬೇರೆ ಡ್ರಾಪ್ಸ್ ಏನಾದರೂ ಬೇಕಾಗ್ತದೆ, ಅದನ್ನು ನೀವು ಓವರ್ ದ ಕೌಂಟರ್ ಹೋಗಿ ನೀವು ತಗೊಂಡು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ಬಹಳ ಮುಖ್ಯವಾಗಿ ಡಾಕ್ಟರ್, ಅಲರ್ಜಿ ಅನ್ನೋದನ್ನು ನಿರ್ಧಾರ ಮಾಡೋದು ಬಹಳ ಕಷ್ಟ. ಹೌದು, ಈಗ ಯಾವ ಡಾಕ್ಟರ್ ಕೊಟ್ಟಿರ್ತಾರೆ ಒಂದು ಡ್ರಾಪ್ ಕೊಟ್ಟಿರ್ತಾರೆ ಒಂದ್ಸಲ, ಅದನ್ನೇ ಮತ್ತೆ ಮತ್ತೆ ಉಪಯೋಗಿಸುವುದು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಡಾಕ್ಟರ್ದ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸೂಕ್ತ ಡ್ರಾಪ್ ಅನ್ನೇ ಹಾಕಬೇಕು. ನಿಮಗೆ ನೆಕ್ಸ್ಟ್ ಟೈಮ್ ಆಗೋದು ಅಲರ್ಜಿ ಅಲ್ಲದೇ ಇರ್ಬೋದು, ನಿಮ್ಗೆ ಏನಾದರೂ ಬೇರೆ ಏನಾದರೂ ತೊಂದರೆ ಇರ್ಬೋದು. ಸೊ ನೀವು ಅದಕ್ಕೆ ನೀವು ಮುಂಚೆ ಕೊಟ್ಟ ಡ್ರಾಪ್ ಹಾಕಿ ಅದು ಮತ್ತೆ ಕಮ್ಮಿ ಆಗಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗಲೂ ನೀವು ನಿಮಗೆ ಹೋಗಿ ತಗೊಂಡು ಬರೋದು ಅದು ಒಂದು ಉಚಿತ ಕೆಲಸ ಅಲ್ಲ ಅಂತ ನಾನು ಹೇಳ್ತೇನೆ. ಕಾರಣ ಅಮೂಲ್ಯವಾದ ವಸ್ತುಗಳು, ಅದು ನಕ್ಷತ್ರಗಳಿದ್ದಾಗೆ. ಡಾಕ್ಟರ್, ಈಗ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಾವು ಮಾತನಾಡಬೇಕು. ಈಗ ಕಣ್ಣಿನ ಅಲರ್ಜಿ ಉಂಟಾದಾಗ ಯಾವ ಯಾವ ಚಿಕಿತ್ಸಾ ವಿಧಾನಗಳನ್ನು ತಾವು ಅನುಸರಿಸ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಮುಂಚೆ ನಮ್ಮೊಂದು ಶ್ರೋತೃಗಳ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ, ಯಾರು? ನಮಸ್ತೆ, ನಾನು ರತ್ನ ಶೆಟ್ಟಿ. ಓಕೆ, ಇದು ಹೇಳಿ. ಯಾವ್ದಾದ್ರು ಫುಡ್ ತಿಂತೇವಲ್ಲ ಡಾಕ್ಟ್ರ? ಹೌದು. ನಾವು ಆ ಫುಡ್ಡಿನಿಂದ ಕಣ್ಣಲ್ಲಿ ಅಲರ್ಜಿ ಆಗುಂಟ ಅಂತ, ತುರಿಸಿ ಕೆಂಪಾಗುವ ಲಕ್ಷಣ ಉಂಟಾ ಅಂತ. ಓಕೆ, ನೋಡಿ, ಕೇಳ್ತೇನೆ. ಕೆಲವರಿಗೆ ಮೈಯಲ್ಲಿ ಏನು ಅಲರ್ಜಿ ಬರ್ತದೋ ಕೆಲವು ಫುಡ್ಡಿಂದ ಅಲರ್ಜಿ ಬರುವ ಸಾಧ್ಯತೆಗುಂಟು. ಕೆಲವೊಮ್ಮೆ ಅದೇ ಅಲರ್ಜಿ ಕಣ್ಣಲ್ಲೂ ಕೂಡ ಬರ್ತದೆ, ಬಟ್ ಬರೀ ಫುಡ್ಡಿಂದ ಬರೀ ಕಣ್ಣಿಗೆ ಮಾತ್ರ ಅಲರ್ಜಿ ಬರೋದು ಅದು ಭಾರಿ ಬಹಳ ಕಮ್ಮಿ. ಅದು ಮೈಯಲ್ಲಿ ಬೇರೆ ಏನಾದರೂ ಅಲರ್ಜಿ ಬರುವಾಗ ಕಣ್ಣಲ್ಲಿಗೆ ಅಲರ್ಜಿ ಬರೋದು ಅದು ನಾವು ನೋಡಿದ್ದೇವೆ, ಬಟ್ ಬರೀ ನೀವು ಫುಡ್ ತಿಂದು ಬರೀ ಕಣ್ಣಲ್ಲಿ ಮಾತ್ರ ಅಲರ್ಜಿ ಬರೋದು ಅದು ಸ್ವಲ್ಪ ಕಮ್ಮಿ. ಬಟ್ ಕೆಲವರಿಗೆ ಕೆಲವು ಡ್ರಾಪ್ಸಿಂದ ಕೆಲವರಿಗೆ ಅಲರ್ಜಿ ಇರ್ತದೆ, ಅಂದರೆ ಯಾವುದು ಕೆಲವು ಡ್ರಾಪ್ಸ್ ಕೆಲವರಿಗೆ ಆಗೋದಿಲ್ಲ. ಸೊ ಅಂಥ ಡ್ರಾಪಲ್ಲಿ ಕೆಲವರಿಗೆ ಕಣ್ಣಿಗೆ ಸ್ಪೆಸಿಫಿಕ್ ಆಗಿ ಅಲರ್ಜಿ ಬರೋದು ಕೂಡ ಉಂಟು. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಅಂದರೆ ಡಾಕ್ಟರ್, ಈಗ ಕೆಲವು ಬೇರೆ ರೋಗಗಳಿಗೆ ತಗೊಳ್ಳುವಂಥ ಔಷಧಿಗಳಿರ್ಬೋದು ಅಥವಾ ಆಹಾರ ಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾದಾಗ ಕೂಡ ಕಣ್ಣಿಗೆ ಅಲರ್ಜಿ ಆಗುವ ಸಾಧ್ಯತೆಗಳಿದೆ. ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವು ಮಾತಾಡ್ತಿದ್ದೆವು ಡಾಕ್ಟ್ರೆ, ಹೇಳ್ತಿರೋದು ಇದನ್ನು ನಾವೀಗ ಅಲರ್ಜಿ ಅನ್ನೋದು ನಾನು ಆಗ ಹೇಳಿದಾಗೆ ಅದನ್ನು ನಾವು ಮೂರು ಭಾಗಕ್ಕೆ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಮೈಲ್ಡ್ ಅಂದರೆ ಅಷ್ಟೇನು ಸೀರಿಯಸ್ ಆಗಿರೋದಿಲ್ಲ, ಇನ್ನೊಂದು ಮಾಡ್ರೇಟ್ ಮತ್ತು ತುಂಬ ಜೋರಾಗಿ ಸೀರಿಯಸ್ ಆಗಿರುವಂಥದ್ದು. ಮೈಲ್ಡ್ ಇದಕ್ಕೆ ನೀವು ನಾನು ಹೇಳಿದಾಗೆ ಆರ್ಟಿಫಿಷಿಯಲ್ ಟಿಯರ್ಸ್ ಏನು ಬರ್ತದಲ್ಲ ಅದನ್ನು ನೀವು ಹಾಕೋಬೋದು, ಇಲ್ಲಾದರೆ ಆ್ಯಂಟಿಹಿಸ್ಟಮಿನಿಕ್ ಡ್ರಾಪ್ಸ್ ಏನು ಬರ್ತದೆ ಅದನ್ನು ಹಾಕಿದ ಅದರಲ್ಲಿ ಸಾಮಾನ್ಯವಾಗಿ ಕಮ್ಮಿ ಆಗ್ತದೆ. ಅದು ಯೂಶಲಿ ದೊಡ್ಡವರಿಗೆ ಚಿಕ್ಕ ಪುಟ್ಟ ಅಲರ್ಜಿ ಏನಾದಿದ್ರೆ ಅದರಲ್ಲಿ ಅದು ಕಮ್ಮಿ ಆಗ್ತದೆ. ಡಾಕ್ಟರ್, ಚಿಕಿತ್ಸಾ ವಿಧಾನಗಳ ಬಗ್ಗೆ ಮತ್ತಷ್ಟು ವಿವರ ಬೇಕಾಗಿದೆ, ಒಂದು ಕರೆ ಇದೆ, ಸ್ವೀಕರಿಸೋಣ ಮೊದಲಿಗೆ. ಹಲೋ, ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಹೇಳಿ? ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮ್ಮ ಅಮ್ಮನಿಗೆ ಒಂದು ಆಪರೇಷನ್ ಆಗಿ ಒಂದು 2 ವರ್ಷ ಆಯ್ತು ಕಣ್ಣಿದ್ದು. ಅವರು ಅಂದ್ರೆ ಅದು ರಿಫ್ರೆಶ್ ಟಿಯರ್ ಅಂತ ಅದು ಹಾಕ್ತಿರ್ತಾರೆ ಡೈಲಿ, ಅದು ಹಾಗೆ ಹಾಕ್ಬೋದಾ ಎಂತ ಅದು? ಓಕೆ, ನೋಡಿ, ರಿಫ್ರೆಶ್ ಟಿಯರ್ಸ್ ಅಂತ ನಾವು ಏನು ಹೇಳ್ತೇವಲ್ಲ ಅದು ನಾವು ಕಣ್ಣಲ್ಲಿ ಡ್ರೈನೆಸ್ ಬರುವಾಗ ನಾವು ಒಂದು ಕೊಡುವಂಥದ್ದು ಡ್ರಾಪ್. ಓಕೆ, ಸಾಮಾನ್ಯವಾಗಿ ವಯಸ್ಸಾದಾಗ ಕೆಲವೊಮ್ಮೆ ಕಣ್ಣಲ್ಲಿ ಡ್ರೈನೆಸ್ ಬರುವಂಥದ್ದು ಅದು ಒಂದು ಸಾಮಾನ್ಯದ ಆಗುವಂಥದ್ದು. ಬಿಕಾಸ್ ವಯಸ್ಸಾದಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗೋದು, ನಮ್ಮ ಕಣ್ಣಲ್ಲಿ ನೀರಿನಂಶ ಕಮ್ಮಿ ಆಗೋದು, ಇದೊಂದು ಆಗುವಂಥ ಚೇಂಜಸ್. ಸೊ ಆಗ ಕಣ್ಣಲ್ಲಿ ಕಸ ಬಿದ್ದಾಗಿ ಅನ್ನಿಸೋದು, ಕಣ್ಣು ಕೆಂಪಾಗೋದೆಲ್ಲ, ಕೆಲವರಿಗೆ ಡ್ರೈ ಆಗೋದೆಲ್ಲ ಫೀಲ್ ಆಗ್ತದೆ. ಸೊ ರಿಫ್ರೆಶ್ ಟಿಯರ್ಸ್ ಅಂತ ಡ್ರಾಪ್ ಅನ್ನು ನಿಮಗೆ ಯಾರು ಕೊಟ್ಟಿದ್ರೆ ನೀವು ಅದನ್ನು ಹಾಕಬಹುದು. ಅದು ಕಂಟಿನ್ಯೂ ಮಾಡಬಹುದಾ? ಹೇಗೆ ಅದನ್ನು ಕಂಟಿನ್ಯೂ ಮಾಡಬಹುದು ನೀವು? ಒಮ್ಮೆ ತಪಾಸಣೆ ಮಾಡಿದ್ರೆ ಒಳ್ಳೆದಂತಲ್ಲ? ಹೌದು, ತುಂಬಾ ಲಾಂಗ್ ಟೈಮ್ ಗೆ ಹಾಕಬೇಡಿ, ಬಟ್ ಸದ್ಯಕ್ಕೆ ನೀವು ಈಗ ಹಾಕ್ತಾ ಇದ್ರೆ ಕಸ ಬಿದ್ದಾಗ ಹಾಗಾದ್ರೆ ಅನಿಸ್ತಾ ಇದ್ರೆ ಈಗ ಎಮರ್ಜೆನ್ಸಿಗೆ ನೀವು ಹಾಕ್ಬೋದು, ಅಲ್ಲೇನು ತೊಂದರೆ ಇಲ್ಲ. ಡೈಲಿ ಹಾಕ್ಬೇಕು ಅಂತ ಹೇಳ್ತಾರೆ ಹಾಗೆ? ಡೈಲಿ ಹಾಕ್ಬೋದು, 3 ತಿಂಗಳ ತನಕ ಹಾಕ್ಬೋದು, ಏನು ತೊಂದರೆ ಇಲ್ಲ ಅವರಿಗೆ. ಇಲ್ಲ, ಅದಕ್ಕೇನು ತೊಂದರೆ ಆಗುದಿಲ್ಲ ಅದರಲ್ಲಿ. ಇಲ್ಲ ಇಲ್ಲ, ಧನ್ಯವಾದ. ಓಕೆ, ಕರೆ ಮಾಡೋದಕ್ಕೆ ತಮಗೂ ಧನ್ಯವಾದಗಳು. ಮುಂದಿನ ಕರೆ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಹೇಳಿ ಹೆಸರು? ಆಸಿಫ್ ಗೋಲ್ತಮಜ ಮಾತನಾಡಿ. ಆಸಿಫ್ ಮೇಡಮ್, ಎಂತಂದ್ರೆ ಈ ಡಾಕ್ಟ್ರೆ ಹೇಳಿ ಹೇಳಿ, ಇದು ಮೊಬೈಲ್ ಯೂಸ್ ಮಾಡ್ತಾ ಇರಲ್ಲ? ಹೌದು. ಅದು ಕಣ್ಣಿಗೆ ಈ ಲೈಟ್ ಹಾಕಿ ಯೂಸ್ ಮಾಡಿದ್ರೆ ಏನಾದ್ರೆ ಪ್ರಾಬ್ಲಮ್ ಕಮ್ಮಿ ಬರ್ತದಲ್ಲ, ಇದೇ ತರ ಇರ್ತದ? ಓಕೆ, ನೋಡಿ, ಮೊಬೈಲ್ ನಾವು ನೋಡುವಾಗ ಅದು ಲೈಟ್ ಹಾಕದೆ ಹಾಕದೇ ಇರಲಿ, ಕತ್ತಲೆಯಲ್ಲಿ ಹೇಗೂ ನೋಡಲೇಬಾರ್ದು, ಬಟ್ ಲೈಟ್ ಹಾಕಿನೂ ಕಂಟಿನ್ಯೂಸ್ ತುಂಬ ಹೊತ್ತು ನೋಡಿದರೆ ಕಣ್ಣಿಗೆ ಸ್ಟ್ರೈನ್ ಅಂತೂ ಬಿದ್ದೇ ಬೀಳ್ತದೆ. ಯಾಕಂದರೆ ನಾವು ಒಂದು ಕಂಪ್ಯೂಟರ ಲ್ಯಾಪ್ಟಾಪ ಟೆಲಿವಿಷನ್ ಇರ್ಬೋದು ಮೊಬೈಲ್ ಇರ್ಬೋದು ಏನಾದರೂ ನೋಡ್ತಾ ಇರುವಾಗ ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡುವಾಗ ಕಣ್ಣು ರೆಪ್ಪೆಯನ್ನು ನಾವು ಪಡೆಯುವುದಿಲ್ಲ. ಆಗ ಏನಾಗ್ತದೆ ಅಂದರೆ ಕಣ್ಣಲ್ಲಿ ಏನು ನೀರಿನಂಶ ಇರ್ತದಲ್ಲ ಅದು ಬೇಗ ಆರಿ ಹೋಗ್ತದೆ. ಸೊ ನಿಮಗೆ ಕಣ್ಣಲ್ಲಿ ಸ್ವಲ್ಪ ಭಾರ ಭಾರ ಅನ್ನಿಸೋದು, ಕಣ್ಣಲ್ಲಿ ಸ್ಟ್ರೇನ್ ಆಗೋದು, ಅಂಥದ್ದೆಲ್ಲ ಸ್ವಲ್ಪ ನಿಮಗೆ ತೊಂದರೆ ಬರುವ ಸಾಧ್ಯತೆ ಇರ್ತದೆ. ಹೌದು, ಹಾಗಾದ್ರೆ ಬೆಟರ್ ಲೈಟ್ ಹಾಕಿ ನೋಡುದು ಒಂದ್ ಸ್ವಲ್ಪ ಬೆಟರ್ ಅಲ್ಲ? ಹೌದು, ಲೈಟ್ ಹಾಕಿ ನೋಡುದು ಹೌದು, ಬಟ್ ಇಡೀ ಹೊತ್ತು ತುಂಬಾ ಹೊತ್ತು ಮೊಬೈಲ್ ನೋಡುದು ಸಹ ಉಚಿತ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಡಾಕ್ಟರ್. ನೀವು ಹೇಳೋ ಪ್ರಕಾರ ಆಬ್ಜೆಕ್ಟ್ಗೆ ಬೆಳಕಿರಬೇಕು ಅಂತ, ನಾವು ನೋಡೋ ವಸ್ತುಗಳಿಗೆ ಬೆಳಕಿರಬೇಕು ಅಂತ. ಹೌದು, ನಾವು ಇದು ಬರೀ ಓದುವಾಗ ಕೂಡ ಕತ್ತಲೆಯಲ್ಲಿ ಓದೋದಲ್ಲ, ಈಗ ಒಂದು ನಾವು ಮಕ್ಕಳು ಓದುವಾಗ ಕೂಡ ಒಂದು ಸರಿಯಾಗಿರುವ ಒಂದು ಪೋಸ್ಚರಲ್ಲಿ ಕೂತ್ಕೊಂಡು ಬಗ್ಗಿಕೊಂಡು ಓದೋದಲ್ಲ, ಆಗ ಅವರಿಗೆ ಕೆಲವೊಮ್ಮೆ ಬೆನ್ನಲ್ಲಿ ನೋವು ಬರೋದು, ಕುತ್ತಿಗೆಯಲ್ಲಿ ನೋವು, ಇದೆಲ್ಲ ನಾವು ಒಂದು ಪೋಸ್ಚರ್ ಮೇಂಟೈನ್ ಮಾಡಿಕೊಂಡು ಬೆಳಕಲ್ಲಿ ಓದಬೇಕದು, ಅವರ ಇಡೀ ಬಾಡಿಗೆ ಸಹ ಅವರ ಕಣ್ಣಿಗೆ ಸಹ ಹೆಲ್ದಿ ಅದು. ಓಕೆ, ಮುಂದಿನ ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಯಾರು ಹೇಳಿ? ನಮಸ್ಕಾರ, ಶ್ರೀಪತ್ ಪ್ರಜ್ಞಾನ ಅಂತ. ಓಕೆ ಹೇಳಿ. ಈಗ ಕೆಲವೊಮ್ಮೆ ರಜೆ ಹಾಕಿಲ್ಲ, ಅದಕ್ಕೆ ಹಲೋ, ನಿಮ್ದು ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಪ್ರಶ್ನೆ ಸರಿಯಾಗಿ ಕೇಳ್ತಾ ಇಲ್ಲ, ಇನ್ನೊಂದ್ಸಲ ಹೇಳಿ. ಈ ತೋಟಕ್ಕೆಲ್ಲ ಕಸ ಬಿದ್ದ, ಹಲೋ, ನಿಮ್ಮದು ವಾಯ್ಸ್ ಕಟ್ ಕಟ್ ಆಗ್ತಾ ಉಂಟು. ತೋಟಕ್ಕೆ ಹೋದಾಗ ಕಸ ಬೀಳುತ್ತದೆ, ಅದಕ್ಕೆ ಅವರ ಪ್ರಶ್ನೆ ಇದೆ ಅದರ ಬಗ್ಗೆ. ಹಲೋ, ಹಾ ಹೇಳಿ. ನಾವು ತೋಟಕ್ಕೆಲ್ಲ ಕಸ ಎಲ್ಲ ಬೀಳ್ತಾ ಅಲ್ಲ ಅದಲ್ಲಿ? ಹೌದು, ಹಾ ಹೇಳಿ. ಇದು ನನಗೆ ಒಂದು ಪ್ರಿಸ್ಕ್ರಿಪ್ಷನ್ ಜೆಂಟಾ ಜೆಂಟಾ ಕಾರ್ಕ್ ಡಿ ಅಂತ ಕೊಟ್ಟಿದ್ದಾರೆ, ಅದು ಹಾಕುವರಾ? ಸಿಂಪಲ್ ಇಲ್ಲ ನೋಡಿ, ಎಲ್ಲದನ್ನು ನೀವು ಕ್ಲೀನಿಂಗ್ ಡ್ರಾಪ್ ಅಂತ ಹೇಳ್ತೀರಿ, ಬಟ್ ಎಲ್ಲ ಕೂಡ ಕ್ಲೀನಿಂಗ್ ಡ್ರಾಪ್ ಇರಬೇಕು ಅಂತ ಏನು ಇಲ್ಲ. ಸುಮಾರು ಜನರನ್ನು ನಾನು ನೋಡಿದ್ದೇನೆ, ಅವರು ಫಾರ್ಮಸಿಯಲ್ಲಿ ಹೋಗಿ ಒಂದು ಕ್ಲೀನಿಕ್ ಡ್ರಾಪ್ ಅಂತ ಕೇಳ್ತಾರೆ, ಬಟ್ ಎಲ್ಲ ಕೂಡ ಅದು ಕೆಲವೊಮ್ಮೆ ಅದು ಆ್ಯಂಟಿಬಯೋಟಿಕ್ ಇರ್ತದೆ, ಕೆಲವೊಮ್ಮೆ ಅದು ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡ್ ಅಂತ ಹೇಳ್ತದೆ, ಅದರ ಕಾಂಬಿನೇಷನ್ ಕೂಡ ಇರುವ ಚಾನ್ಸ್ ಇರ್ತದೆ. ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ನಾವು ಏನು ಹೇಳ್ತೇವೆ ಅಂದರೆ, ನಿಮ್ಮ ಕಣ್ಣಲ್ಲಿ ನೀರಿನಂಶ ಕಮ್ಮಿ ಆದಾಗ ನಾವು ಹೊರಗಿಂದ ನಾವು ಒಂದು ಲುಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಕೊಡ್ತೇವೆ, ಅದನ್ನು ನೀವು ಬೇಕಾದ್ರೆ ತೊಗೊಂಡು ಹಾಕ್ಬೋದು, ಬಟ್ ಆದರೂ ನಾನು ನೀವೇ ಹೋಗಿ ತೊಗೊಳ್ಳೋದನ್ನು ಉತ್ತಮ ಅಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲ, ಜೆಂಟಕಾರ್ ಡಿ ಅಂತೂ ಅಲ್ಲ, ಅದು ಕ್ಲೀನಿಂಗ್ ಡ್ರಾಪ್ ಅಲ್ಲ ಅದು. ಆಯ್ತಾ, ನೀವು ಸಿಂಪಲ್ ಅಲರ್ಜಿ ಕೂಡ ಅದು ಡ್ರಾಪ್ ಅನ್ನು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಸರ್, ಅದೊಂದು ಆಂಟಿಬಯೋಟಿಕ್ ಡ್ರಾಪ್ ಅದು, ಅದು ನೀವು ಹಾಕಿದ್ರೆ ನಿಮ್ಮ ಅಲರ್ಜಿ ಕಮ್ಮಿ ಆಗುದಿಲ್ಲ ಅದರಲ್ಲಿ. ನೀವು ಯಾವರಿಂದ ಮಾತಾಡ್ತಿದ್ದೀರಿ? ಬಂಟ್ವಾಳ ಆದ್ರೆ ಮಂಗಳೂರಿನಲ್ಲಿ ಡಾಕ್ಟರ್ ಸಿಗ್ತಾರೆ, ಒಂದ್ಸಲ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಒಂದು ತಪಾಸಣೆ ನಡೆಸಿ ಇವ್ರೆ, ಯಾಕೆಂದ್ರೆ ನೀವೇ ಹೋಗಿ ಮದ್ದು ತಗೊಳ್ಳೋದ್ರಿಂದ ತೊಂದರೆ ಉಂಟಾಗುತ್ತೆ ಜಾಸ್ತಿ. ದಯವಿಟ್ಟು ಬನ್ನಿ ಒಂದ್ಸಲ ಅವರನ್ನು ಮೀಟ್ ಆಗಿ. ಡಾಕ್ಟರ್ ಶ್ರುತಿ ಭಟ್ ಅವ್ರು ಸಿಗ್ತಾರೆ ಪ್ರಸಾದ್ ನೇತ್ರಾಲಯದಲ್ಲಿ. ಆಯ್ತಾ, ಥ್ಯಾಂಕ್ ಯು ಡಾಕ್ಟ್ರೆ. ಟ್ರೀಟ್ಮೆಂಟ್ ಆಪ್ಷನ್ ಹೇಳ್ತಾ ಇದ್ರಿ, ಚಿಕಿತ್ಸಾ ವಿಧಾನಗಳ ಬಗ್ಗೆ ನೋಡಿ. ಈಗ ನಾವು ಸಾಮಾನ್ಯವಾಗಿ ಒಂದು ಎರಡು ಮೂರು ಫೋನ್ ಕರೆ ನಾವು ನೋಡಿದ್ವಿ, ಎಲ್ಲರೂ ಅದೇ ಹೇಳೋದು, ನಾವು ಹೋಗಿ ಫಾರ್ಮಸಿಯಲ್ಲಿ ಹೋಗಿ ಓವರ್ ದ ಕೌಂಟರ್ ಹೋಗಿ ತೊಗೊಳ್ತಾರೆ. ನಾನು ಹೇಳಿದೆ ಕೆಲವೊಮ್ಮೆ ಅದು ಮದ್ದು ಕರೆಕ್ಟ್ ಅಲ್ಲದೆ ಇರ್ಬೋದು, ನಿಮಗೆ ಗೊತ್ತಿಲ್ಲ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಅಂತ. ಯಾವುದೋ ಒಂದು ತೊಂದರೆಗೆ ನೀವು ಬೇರೆ ಡ್ರಾಪ್ ತೊಗೊಂಡು ಅದನ್ನು ಒಂದಕ್ಕೆ ಎರಡು ಕೆಲಸ ಮಾಡ್ಕೊಂಡು ಬಿಡ್ತೀರಿ. ಎಲ್ಲದನ್ನು ಎಲರ್ಜಿ ಇರಬೇಕು, ಕಣ್ಣಲ್ಲಿ ಏನೋ ಕಸ ಬಿದ್ದಿದೆ ಅಂತ ಇಲ್ಲ, ಅದು ಬೇರೆ ಕಾರಣ ಇದ್ದಿರ್ಬೋದು, ಇನ್ಫೆಕ್ಷನ್ ಇರೋದು, ಕಣ್ಣಲ್ಲಿ ಏನಾದರೂ ಪೀಸ್ ಬಿದ್ದಿರ್ಬೋದು, ಆ ಪೀಸನ್ನು ತೆಗೆದು ಬರೀ ನೀವು ಡ್ರಾಪ್ಸ್ ಹಾಕಿದ ಅದಕ್ಕೇನು ಉಪಯೋಗ ಆಗುದಿಲ್ಲ. ನಾವು ಅದು ಮುಂದುವರಿತಾ, ಇದು ಅಲರ್ಜಿ ನಾನು ಏನು ಹೇಳ್ತಾ ಇದ್ದೆ ಅದನ್ನೀಗ ನಾನು ಮೈಲ್ಡ್ ಹೇಳಿ ಆಯಿತು, ಇನ್ನು ಅದಕ್ಕಿಂತ ಜಾಸ್ತಿ ಬರೀ ನಿಮ್ಮ ಬೇಸಿಕ್ ಡ್ರಾಪಿಂದ ನಮಗೆ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ಸ್ಟೀರಾಯ್ಡ್ ಡ್ರಾಪ್ ಅಂತ ಹೇಳ್ತೇವೆ. ಅಂದು ನಿಮ್ಮ ಬಾಡಿ ಏನು ಇಮ್ಯುನಿಟಿ ಏನು ಫೈಟ್ ಮಾಡಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಅದು ಡ್ರಾಪ್ಸ್ ಒಂದು ಕೊಡ್ತೇವೆ, ಬಟ್ ಅದು ಡ್ರಾಪ್ ಕೂಡ ನಾವು ಹೇಳಿ ಒಂದು ರೀತಿ ಇರ್ತದೆ, ಆ ರೀತಿಯಲ್ಲೇ ಅವರನ್ನು ಅದನ್ನು ಉಪಯೋಗಿಸಬೇಕು, ಇಲ್ಲಾದರೆ ಅದು ಅಲರ್ಜಿ ಕಂಟ್ರೋಲಿಗೆ ಬರುವುದಿಲ್ಲ, ಮತ್ತು ಪುನಃ ಪದೇ ಪದೇ ಶುರು ಆಯಿತು ಅಲರ್ಜಿಯಿಂದ ಪುನಃ ಈ ಡ್ರಾಪನ್ನು ಹೋಗಿ ಅವರು ತೊಗೊಂಡು ಪುನಃ ಹಾಕಲಿಕ್ಕೆ ಅಲ್ಲ, ಬಿಕಾಸ್ ಇದಕ್ಕೂ ಕೂಡ ಅದರ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೊ ನಾವು ಹೇಗೆ ಹೇಳ್ತೇವೆ ಅದೇ ರೀತಿಯನ್ನು ಅದನ್ನು ಉಪಯೋಗಿಸಬೇಕಾಗ್ತದೆ ಅವರು. ಅಂದರೆ ನಿಮ್ಮ ನಿರ್ಧಾರವೇ ಅಂತಿಮವಾದದ್ದು, ಯಾಕೆಂದರೆ ಅದು ಯಾವ ಯಾವ ರೀತಿಯಲ್ಲಿ ಅಲರ್ಜಿ ಇದೆ ಅನ್ನೋದಕ್ಕೆ ಸೂಕ್ತವಾದ ಒಂದು ಮೈಲ್ಡ್ ಇರ್ಬೋದು, ಮಾಡ್ರೇಟ್ ಅಂತ ಹೇಳಿದ್ವಿ, ಸಿವಿಯರ್ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಬೇಕಾದ ಹಾಗೆ ನೀವು ಅದಕ್ಕೆ ಡ್ರಾಪ್ ಹಾಕ್ತೀರಿ ಅಂತ ಹೇಳ್ತೀರಿ. ಹೌದು ಡಾಕ್ಟರ್, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಯಾರು ಇಲ್ಲಿದೆ ಹೇಳಿ. ಸ್ಟಾಲಿ ಡಿಸೋಜಾ? ಹಾ ಹಲೋ, ಹಲೋ ಹೇಳಿ. ಸ್ಟಾಲಿ ಡಿಸೋಜಾ, 84 ವರ್ಷ ಪ್ರಾಯ. ಹೇಳಿ ಸರ್. ಇತ್ತೀಚೆಗೆ ನಾನು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡುವಾಗ ಅವರು ಲುಬ್ರೆಕ್ಸ್ ಎಂದು ಇದು ಕೊಟ್ಟಿದ್ದಾರೆ, ಡ್ರಾಪ್ಸ್. ಹೌದು, ಅದನ್ನು ಒಂದು ವರ್ಷ ತನಕ ಹಾಕ್ಬೇಕೆಂದು ಹೇಳಿದ್ದಾರೆ. ಅದು ಕಂಟಿನ್ಯೂಸ್ ಮಾಡಬೇಕಾ? ಅದನ್ನು ನೀವು ಹಾಕ್ಬೋದು ಸರ್. ಕಣ್ಣರಿ ಸ್ವಲ್ಪ ಡ್ರೈನೆಸ್ ಇದ್ದ ಕಾರಣ ನಿಮಗೆ ಅದನ್ನು ಕೊಟ್ಟಿರ್ತಾರೆ ಅವರು, ಅದನ್ನು ನೀವು ಉಪಯೋಗಿಸ್ಬೋದು. ಧನ್ಯವಾದಗಳು ಕರೆ ಮಾಡೋದಕ್ಕೆ ಹಿರಿಯ ನಾಗರಿಕರು. ಈಗ ಡಾಕ್ಟರ್, ಮೈಲ್ಡ್ ಮತ್ತು ಮಾಡರೇಟ್ ಅಂತ ಅದಕ್ಕೆ ಎಲ್ಲ ಚಿಕಿತ್ಸಾ ವಿಧಾನಗಳು ಹೇಳಿದ್ರಿ. ಸೀರಿಯಸ್ ಇದ್ದಾಗ, ಸೀವಿಯರ್ ಆದಾಗ, ಅದೇ ತುಂಬ ಜೋರು ಇದ್ದಾಗ, ನಾನಾಗ ಹೇಳಿದಾಗ ಅವರಿಗೆ ಕೆಲವೊಮ್ಮೆ ನಾವು ಯಾವ ರೀತಿಗೆ ಅವರಿಗೆ ಯಾವ ಇದು ಎಲರ್ಜಿ ಅಂತ ನಾವು ಕಂಡುಪಿಡಬೇಕಾಗ್ತದೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ಮತ್ತೆ ನಾವು ಇಮ್ಯುನೋ ಮಾಡ್ಯುಲೇಷನ್ ಅಂತ ಹೇಳ್ತೇವೆ, ಅಂದರೆ ಅವರ ಬಾಡಿ ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತಾರೆ ಅದನ್ನು ಚೇಂಜ್ ಮಾಡಲಿಕ್ಕೆ ಕೆಲವೊಮ್ಮೆ ಡ್ರಾಪ್ಸ್, ಇಲ್ಲಾಂದರೆ ಕೆಲವೊಮ್ಮೆ ಮಾತ್ರೆಗಳು ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಎಲ್ಲ ಚಿಕ್ಕಪುಟ್ಟ ಅಲರ್ಜಿಗೆ ನಾವು ಮಾತ್ರೆಗಳನ್ನು ನಾವು ಕೊಡುವುದಿಲ್ಲ, ಬಟ್ ತುಂಬ ಸಿವಿಯರ್ ಇದ್ದವರಿಗೆ ನಾವು ಅವರಿಗೆ ಮಾತ್ರೆ ಕೂಡ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ತುಂಬ ಸಿವಿಯರ್ ಇದ್ದಾಗ ಏನಾಗ್ತದೆ ಅಂದರೆ ಎಸ್ಪೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಣ್ಣಿನ ರೆಪ್ಪೆ ಒಳಗೆ ಚಿಕ್ಕ ಚಿಕ್ಕ ಗುಳ್ಳೆ ಬರುವ, ಅದಕ್ಕೆ ನಾವು ಪ್ಯಾಪಿಲೆ ಅಂತ ಏನು ಹೇಳ್ತೇವೆ, ಅದು ಬರುವ ಸಾಧ್ಯತೆ ಇರ್ತದೆ. ಅದು ಅವರ ಕರಿಗುಡ್ಡೆಯಲ್ಲಿ ಅದನ್ನು ಉಜ್ಜಿದರೆ ಅದರಿಂದ ಕೆಲವೊಮ್ಮೆ ಕರಿಗುಡ್ಡೆಯಲ್ಲಿ ಗಾಯ ಆಗೋದು ಮತ್ತು ಸೆಕೆಂಡ್ರಿ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತದೆ. ಅದೆಲ್ಲ ತುಂಬ ಸಿವಿಯರ್ ಎಲರ್ಜಿಯಲ್ಲಿ ಆಗುವಂಥ ಲಕ್ಷಣಗಳು. ಸಾಮಾನ್ಯವಾಗಿ ಎಲರ್ಜಿಯಿಂದ ಅವರಿಗೆ ದೃಷ್ಟಿಗೇನು ತೊಂದರೆ ಆಗುವುದಿಲ್ಲ. ಮೈಲ್ಡ್ ಎಲರ್ಜಿಯಲ್ಲಿ ಸ್ವಲ್ಪ ಕಣ್ಣು ಕೆಂಪಾಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ಕಣ್ಣಲ್ಲಿ ಸ್ವಲ್ಪ ಹಿಕ್ ಬರ್ತದೆ. ಬಟ್ ತುಂಬ ಸಿವಿಯರ್ ಎಲರ್ಜಿ ಇದ್ದಾಗ ನಾನು ಹೇಳಿದಾಗೆ ಕರಿಗುಡ್ಡೆಗೆ ಗಾಯ ಆದರೆ ಅಲ್ಲಿ ಇನ್ಫೆಕ್ಷನ್ ಆದರೆ ಕೆಲವು ಅದರಿಂದ ಅವರಿಗೆ ದೃಷ್ಟಿಗೂ ತೊಂದರೆ ಆಗುವಂಥ ಸಾಧ್ಯತೆಗಳು ಇದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ನೀವೇ ಹೋಗಿ ಡ್ರಾಪ್ಸ್ ತಗೊಳ್ಬಾರ್ದು ಅಂತ. ಖಂಡಿತವಾಗಿ ತಗೊಳ್ಳಬಾರ್ದು. ಡಾಕ್ಟರ್, ಈ ನೀವು ಹೇಳಿದ್ರಿ ಚಿಕಿತ್ಸೆಗಳನ್ನು ಒ ಪಿ ಡಿ ಬೇಸಲ್ಲಿ ಮಾಡ್ತೀರಾ ಅಥವಾ ಅಡ್ಮಿಷನ್ ಆಗಿ ಮಾಡ್ತೀರಾ ಹೇಗೆ? ಸಾಮಾನ್ಯವಾಗಿ ಅದಕ್ಕೆ ಅಡ್ಮಿಷನ್ ಏನು ಬೇಕಾಗೋದಿಲ್ಲ. ತುಂಬ ಸಿವಿಯರ್ ಇರುವ ತನಕ ಎಲ್ಲರನ್ನು ಒ ಪಿ ಡಿ ಬೇಸಿಸಲ್ಲಿ ನಾವು ಮ್ಯಾನೇಜ್ ಮಾಡಿ ಡ್ರಾಪ್ಸ್ ಕೊಟ್ಟು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಡಾಕ್ಟರ್, ಈ ಎಲರ್ಜಿಗೆ ವಯಸ್ಸಿನ ಮಿತಿ ಏನಾದರೂ ಇದೆಯೇ? ಈಗ ಮಕ್ಕಳಿಗೆ ಬರುವಂಥದ್ದು ವಯಸ್ಸಿನವರಿಗೆ ಬರ್ತದೆ, ಹೇಗೆ ಅದೇನು? ಕೆಲವು ಸೀಸನಲ್ ಮತ್ತು ನಾವು ಏನು ಹೇಳ್ತದೆ ಅದು ಯಾರಿಗೆ ಕೂಡ ಬರ್ಬೋದು, ಅದೇನು ಕೆಲವರಿಗೆ ಮಾತ್ರ ಬರಬೇಕು ಅಂತ ಏನಿಲ್ಲ. ಬಟ್ ಕೆಲವು ಸ್ಪೆಸಿಫಿಕ್ ಅಲರ್ಜಿಗಳು, ಅದಕ್ಕೆ ನಾವು ವರ್ನಲ್ ಕ್ಯಾರೆಟೊ ಕಂಜಂಕ್ಟಿವೈಟಿಸ್ ಅಂತ ಏನು ಹೇಳ್ತೇವೆ, ಅದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಜಾಸ್ತಿ ಕಂಡುಪಡ್ತದೆ. 6 ವರ್ಷ, 8 ವರ್ಷ, 10 ವರ್ಷ, 12 ವರ್ಷ ಅಂತ ಮಕ್ಕಳಲ್ಲಿ ಕಂಡುಪಡ್ತದೆ. ಅದು ಯೂಶಲಿ ಇರ್ತದೆ, ಅವ್ರು ಸ್ವಲ್ಪ ದೊಡ್ಡದಾಗೋ ತನಕನೂ ಅದು ಎಲರ್ಜಿ ತೊಂದರೆ ಅವರ ಇರ್ತದೆ, ಅವರ ಮೈಯಲ್ಲಿ ಇರ್ತದೆ. ಮತ್ತು ದೊಡ್ಡದಾದ ಕೆಲವೊಮ್ಮೆ ಸಾಮಾನ್ಯವಾಗಿ ತನ್ನಷ್ಟಕ್ಕೆ ಅಲರ್ಜಿ ಕಮ್ಮಿ ಆಗುವ ಸಾಧ್ಯತೆಗಳನ್ನು ಇದೆ. ಈಗ ಕಣ್ಣಿನ ಅಲರ್ಜಿ ಉಂಟಾದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಅಂದರೆ ಅದು ನೆಗ್ಲೆಕ್ಟ್ ಮಾಡಿದರೆ ಕಣ್ಣಿನ ದೃಷ್ಟಿಗೆ ತೊಂದರೆ ಉಂಟಾಗುತ್ತೆ ಡಾಕ್ಟ್ರೆ? ಹೌದು, ನಾನು ಹೇಳಿದಾಗ ತುಂಬ ಸಿವಿಯರ್ ಅಲರ್ಜಿ ಇದ್ದವರಿಗೆ ಕೆಲವೊಮ್ಮೆ ಅದರಿಂದ ಅವರಿಗೆ ದೃಷ್ಟಿಗೆ ತೊಂದರೆ ಆಗುವ ಚಾನ್ಸ್ ಇರ್ತದೆ. ಒಂದು, ಅವರ ಕರಿಗುಡ್ಡೆಗೆ ಗಾಯ ಆಗುವ ಚಾನ್ಸ್ ಇರ್ತದೆ. ಕೆಲವೊಮ್ಮೆ ಅದರಿಂದ ಕಣ್ಣಿದು ಪ್ರೆಷರ್ ಜಾಸ್ತಿ ಆಗುವಂಥ ಚಾನ್ಸ್ ಇದೆ. ಕಣ್ಣಿದು ಪ್ರೆಷರ್ ಆದರೆ ಜಾಸ್ತಿ ಆದರೆ ಕಣ್ಣಿದು ನರಕ್ಕೆ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ಸೊ ದೃಷ್ಟಿಗೆ ಏನು ತೊಂದರೆ ಆಗುವುದಿಲ್ಲ ಅಂತೇನಿಲ್ಲ, ಬಟ್ ಸಾಮಾನ್ಯವಾಗಿ ಆಗುವುದಿಲ್ಲ. ಬಟ್ ತುಂಬ ಜೋರು ಇದ್ದವರಿಗೆ ಅದರಿಂದ ದೃಷ್ಟಿಗೆ ತೊಂದರೆ ಆಗುವಂಥ ಚಾನ್ಸ್ ಕೂಡ ಇದೆ. ಒಂದು ಕರೆ ಇದೆ ಡಾಕ್ಟರ್, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ಮಾತನಾಡಿ. ನಿಮ್ಮ ಹೆಸರು ಮತ್ತೆ ಊರು ಹೇಳಿ ಸರ್. ನಂದು ಹೆಸರು ರಿಯಾಜ್ ಅಂತ, ಮಂಗಳೂರು. ರಿಯಾಜ್ ಅವರು ಮಂಗಳೂರಿಂದ ಹೇಳಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಈ ಕಣ್ಣು ಸ್ಟೋರೈಸ್ ಆಗಬಾರ್ದಲ್ಲ? ಹೌದು, ಮಕ್ಕಳಿಗೆ ಹೌದು. ತೆಂಗಿನ ಕಾಳು ಹಾಕುದು ಅದು ಒಳ್ಳೇದಾ ಅಲ್ವಾ? ತೆಂಗಿನ ನೋಡಿ, ಇದು ನಾವು ಸೋರೈಸ್ ಅಂತ ಏನು ಹೇಳ್ತೇವಲ್ಲ, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್ ಬಂದಾಗ ಹೇಗೆ ಆಗ್ತದೆ, ಕೆಲವೊಮ್ಮೆ ಅವರಿಗೆ ನೆಗಡಿ, ಶೀತ, ಜ್ವರ ಕೂಡ ಇರ್ಬೋದು. ಸಾಮಾನ್ಯವಾಗಿ ಇದು ಏನಂದರೆ ಒಂದು ಜನರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಸಾಧ್ಯತೆಗಳು ಇದೆ. ಬಿಕಾಸ್ ಅದು ಕಣ್ಣಲ್ಲಿ ನೀರಿನ ಅಂಶವನ್ನು, ನಾವು ಒಂದು ಕಣ್ಣ ನೀರಿನ ಅಂಶವನ್ನು ತೆಗೆದು ಇನ್ನೊಂದು ಕಣ್ಣಿಗೆ ಮುಟ್ಟಿದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಚಾನ್ಸ್ ಇರ್ತದೆ. ಅಂಥ ಇನ್ಫೆಕ್ಷನ್ ಇರುವಾಗ ನೀವು ಹೊರಗಿಂದ ಬೇರೆ ಏನು ಕಣ್ಣಿಗೆ ಹಾಕಬಾರ್ದು ಅಂತ ನನ್ನದೊಂದು ಅಭಿಪ್ರಾಯ. ಯಾಕಂದರೆ ಆಲ್ರೆಡಿ ಆ ಇನ್ಫೆಕ್ಷನ್ ಆದ ಕಣ್ಣಿಗೆ ನೀವು ಪುನಃ ಏನಾದರೂ ಬೇರೆ ಏನಾದರೂ ಹಾಕಿ ಮತ್ತು ಅದಕ್ಕೆ ರಿಯಾಕ್ಟ್ ಆಗಿ ಇನ್ಫೆಕ್ಷನ್ ಕೆಲವೊಮ್ಮೆ ಜೋರಾಗುವ ಕಡು ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಹೊರಗಿಂದ ಬೇರೆ ಏನು ಹಾಕದೆ ಬರೀ ಕರೆಕ್ಟಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಆಗಿ ಏನು ಡ್ರಾಪ್ಸ್ ಹಾಕಬೇಕು ಅದನ್ನು ನೀವು ಕರೆಕ್ಟಾಗಿ ಹಾಕಿದರೆ ಈ ಸೋರೈಸ್ ತುಂಬ ಜೋರೇನ ಅಲ್ಲೇ ಕಂಟ್ರೋಲ್ ಮಾಡ್ಬೋದು ನಾವು. ಓಕೆ ರಿಯಾಜ್ ಅವರೇ, ಹಾಂ ಸರಿ, ಥ್ಯಾಂಕ್ ಯು. ಡಾಕ್ಟರ್, ಕಣ್ಣಿನ ಅಲರ್ಜಿಯನ್ನು ನಿಯಂತ್ರಿಸಲು ಕಣ್ಣಿಗೆ ವ್ಯಾಯಾಮ ಏನಾದರೂ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಬೇಕಾಗುತ್ತೆ, ಹೇಗೆ? ಇದಕ್ಕೆ ಎಕ್ಸಸೈಸ್ ಏನೂ ಇಲ್ಲ, ಬಟ್ ಏನು ಮಾಡ್ಬೋದು ಅಂದರೆ ನಾವು ಅಟ್ಲೀಸ್ಟ್ ನಾವು ಹೊರಗೆ ಕೆಲವರಿಗೆ ಏನಾಗ್ತದೆ ಅಂದರೆ ಕೆಲವರಿಗೆ ಮನೆಯಲ್ಲಿ ಪೆಟ್ಸ್ ಇರುವ ಅದರ ರೋಮದಿಂದ ಚರ್ಮದಿಂದ ಅಲರ್ಜಿ ಬರುವ ಸಾಧ್ಯತೆ ಇರ್ತದೆ. ಸೊ ಆಗ ನೀವು ಪೆಟ್ ಆ್ಯನಿಮಲ್ಸಿಂದ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ ಇರೋದು, ಅದಕ್ಕೆ ಒಂದು ಬೇರೆ ರೂಮ್ ಅಥವಾ ಹೊರಗೆ ಏನಾದರೂ ಇರಿಸೋದು. ಕೆಲವರಿಗೆ ಗಾಳಿಯಿಂದ ಬರುವ ಪೋಲನ್ಸ್ ಅಂತ ಹೇಳ್ತಾರೆ, ಅದರಿಂದ ಎಲರ್ಜಿ ಬರುವ ಸಾಧ್ಯತೆ. ಸೊ ಅಂಥವ್ರು ಹೊರಗೆ ಹೋಗುವಾಗ ಕನ್ನಡಕ ಹಾಕೋದು ಇಲ್ಲಾದರೆ ಹ್ಯಾಟ್ ಹಾಕೋದು, ಸೊ ಆಗ ನೀವೇನು ಮಾಡ್ತೀರಿ, ನೀವು ಎಕ್ಸ್ಪೋಸ್ ಮಾಡುವಂಥ ನಿಮ್ಮ ಬಾಡಿಗೆ ಎಕ್ಸ್ಪೋಸ್ ಆಗುವ ಎಲರ್ಜಿನ್ಸ್ ಕಮ್ಮಿ ಆಗ್ತದೆ. ಸೊ ಅದನ್ನು ನೀವು ಮಾಡಿದರೆ ಅಟ್ಲೀಸ್ಟ್ ನಿಮ್ಮದು ಏನು ನಿಮಗೆ ಬಾಡಿ ಏನು ರಿಯಾಕ್ಟ್ ಆಗ್ತಾರಲ್ಲ ಅದು ಎಲರ್ಜಿ ಸ್ವಲ್ಪ ಕಮ್ಮಿ ಆಗ್ತದೆ. ಮನೆಗೆ ಬಂದ ಮೇಲೆ ಸ್ವಲ್ಪ ಕಣ್ಣನ್ನು ಸ್ವಲ್ಪ ನೀಟಾಗಿ ತೊಳ್ಕೊಳ್ಳೋದು, ಪದೇ ಪದೇ ಕಣ್ಣನ್ನು ಇದು ಕೈಯನ್ನು ಕಣ್ಣಿಗೆ ತೊಗೊಂಡು ಹೋಗೋದೇ ಇರೋ ಅಂತ ಇರೋದು, ಅದು ಚಿಕ್ಕ ಪುಟ್ಟದೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ನಾವು ಎಪಿಸೋಡ್ಸ್ ಏನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು. ಆಬ್ವಿಯಸ್ಲಿ ಪೂರ್ತಿ ರೀತಿಯಲ್ಲಿ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ಅದು ಆಗುವಂಥ ರೀತಿ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಹೇಳಿ? ಶಿವಕುಮಾರ್ ಅವರೇ, ನಿಮ್ಮ ಇದು ರೇಡಿಯೋ ಸ್ವಲ್ಪ ದೂರ ಇಡಿ. ಅಲ್ಲ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿ, ಮತ್ತೆ ಪ್ರಶ್ನೆ ಕೇಳಿ. ಆಯ್ತು, ಮಾತನಾಡಿ. ಕಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿ ಗೆಲ್ಲಿಗೆ ನಾನು ಫೋನ್. ಖಂಡಿತ ಕೇಳಿ ಡಾಕ್ಟರ್ ಹತ್ರ. ಅದು ಕಣ್ಣನ್ನು ಒಂದು ಕಣ್ಣು ಆಪರೇಷನ್ ಆಗಿದೆ. ಯಾವುದಕ್ಕೆ ಆಪರೇಷನ್ ಆಗಿದೆ ಸರ್ ನಿಮಗೆ? ಅದು ನಾವು ಫಸ್ಟಿಗೆ ಅಲ್ಲಿ ನಮ್ಮ ಹಲೋ ಹಲೋ ಹೇಳಿ. ಫಸ್ಟಿಗೆ ನಾನು ಮಂಗಳೂರು ನಮ್ಮ ಪ್ರಸಾದ್ ನೇತ್ರಾಲಯ ಬಂದೇನೆ. ಹೇಳಿ. ಅದು ಎಲ್ಲ ಚೆಕಪ್ ಮಾಡುವಾಗ ಮತ್ತೆ ನಾನು ಚಾರ್ಜ್ಗೆ ಇಲ್ಲ, ಚಾರ್ಜ್ಗೆ ಹೇಳಿದಕ್ಕೆ 3000 ಆಗ್ತದೆ ಅಂತ ಹೇಳಿದ್ರು. ಆವಾಗ ನನ್ನ ಹತ್ರ ಅಷ್ಟು ಸಾಧ್ಯತೆ ಇರಲಿಲ್ಲ. ಸರಿ, ನಿಮಗೆ ಆಪರೇಷನ್ ಎಂತದಕ್ಕಾದ ಅದು ಹೇಳಿ. ಅದೇ ಏನಪ್ಪಾ ಮಂಗಳೂರು ಇಲ್ಲಿ ನಮ್ಮ ಸುತ್ತಾರ. ಯಾವ ತೊಂದರೆಗೆ ಆಪರೇಷನ್ ಆದದ್ದು? ಅದು ಕಣ್ಣು ಫಾಸ್ಟ್ ಬಂತು, ಕಣ್ಣು ಸರಿ ಕಾಣಿಸ್ತಾ ಇರಲಿಲ್ಲ. ಓಕೆ, ಅದಕ್ಕೆ ಬೇಕಾಗಿ ನನ್ನ ಕಣ್ಣು ಆಪರೇಷನ್ ಮಾಡಿ ಕರೆಕ್ಟ್ ಕಾಣ್ತದೆ, ಅದಕ್ಕೆ ಎಡಬದಿ ಕಣ್ಣು ಕಾಣ ಸರಿ ಕಾಣೋದಿಲ್ಲ. ಓಕೆ, ಅದಕ್ಕೆ ಏನು ಮಾಡೋದು ಅಂತ ಕೇಳಬೇಕು. ಓಕೆ, ಒಂದು ಕಣ್ಣಿಗೆ ಪೊರೆ ಎಷ್ಟು ವಯಸ್ಸು ಸರ್ ನಿಮಗೀಗ? ನನಗೀಗ 62. ಓಕೆ, ಸಾಮಾನ್ಯವಾಗಿ ವಯಸ್ಸಾದಾಗ ಪೊರೆ ಒಂದು ಕಾಮನ್ ಕಾರಣ ನಮಗೆ ಕ್ಲಿಯರ್ ಆಗಿ ಕಾಣದೇ ಇರುವಂಥದ್ದಕ್ಕೆ. ಒಂದು ಕಣ್ಣು ಶುಗರ್ ಉಂಟು. ಹಾಂ, ಓಕೆ. ನನಗೆ ಬಂದು ಒಂದು 17 ವರ್ಷ ಆಯಿತು. ಓಕೆ, ಹಾಗೆ ನಾನು ನಿಮ್ಮ ಹತ್ರ ಮಾಹಿತಿ ಕೇಳುವ ಅಂತ ಫೋನ್ ಮಾಡಿದೆ. ಓಕೆ, ಕೇಳಿ. ಒಂದು ಕಣ್ಣಿಗೆ ಪೊರೆ ಆಪರೇಷನ್ ಆಗಿದ್ದರಿಂದ ಇನ್ನೊಂದು ಕಣ್ಣಲ್ಲೂ ಕೂಡ ಪೊರೆ ಇರುವ ಸಾಧ್ಯತೆಗಳು ಉಂಟು. ಸೊ ಪೊರೆ ಇತ್ತು, ಕಣ್ಣಿನ ನರಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದರೆ ನೀವು ಪೊರೆಗೆ ನೀವು ಆಪರೇಷನ್ ಮಾಡಿಸ್ಕೊಳ್ಳಿ. ಶುಗರ್ ಇರುವವರಿಗೆ ಕಣ್ಣು ನರದಲ್ಲೂ ಕೂಡ ತೊಂದರೆ ಇರುವ ಚಾನ್ಸ್ ಇರ್ತದೆ, ಅದಕ್ಕೆ ನಾವು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಸೊ ಅದನ್ನು ಫಸ್ಟು ನಾವು ನೋಡಬೇಕಾಗ್ತದೆ ನಿಮ್ಗೆ ಅದೇನಾದ್ರು ತೊಂದರೆ ಏನಾದರೂ ಉಂಟಾ ಅಂತ. ಬಿಕಾಸ್ ಆ ತೊಂದರೆ ಇದ್ರೂ ಕಣ್ಣಿದು ದೃಷ್ಟಿ ಕಮ್ಮಿ ಆಗುವ ಸಾಧ್ಯತೆಗಳು ಉಂಟು. ಹೌದು, ಒಂದ್ಸಲ ಬಂದು ಪರೀಕ್ಷೆ ಮಾಡಿಸಿ. ಅದೇ ಯಾಕೆ ಅಂತ ನಾವು ಪರೀಕ್ಷೆ ಮಾಡಿ ಹೇಳಲಿಕ್ಕೆ ಆಗ್ತದೆ ನಂಗೆ. ಹೌದು, ಒಂದ್ಸಲ ಬನ್ನಿ, ಪರೀಕ್ಷೆ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈಗ ನಾವು ಟ್ರಾವೆಲ್ ಮಾಡುವಾಗ ಈ ಸ್ಪೆಕ್ಟಾಕಲ್ಸ್ ಆಗ್ತೀವಿ ಅಂದರೆ ಈಗ ಕಪ್ಪು ಕನ್ನಡಕ ಧರಿಸ್ತೀವಿ, ಮತ್ತು ನಿರಂತರವಾಗಿ ಕನ್ನಡಕಗಳನ್ನು ಧರಿಸುವವರು ಇರ್ತಾರೆ ಓದುವಾಗ, ಅವರು ಅದನ್ನು ಹಾಕ್ಕೊಂಡ್ರೆ ಬಹುಶಃ ಎಲರ್ಜಿನ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಇದೆ? ಕನ್ನಡಕ ಹಾಕಿದರೆ ನೀವು ಕಣ್ಣಿಗೆ ಬರುವಂಥ ಧೂಳನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಸೊ ಅದೊಂದು ರೀತಿಯ ಪ್ರೊಟೆಕ್ಟಿವ್ ಮೆಷರ್ ಅಂತ ಹೇಳ್ಬೋದು ಎಲರ್ಜಿಯನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ. ಬಟ್ ಯಾರಿಗೆಲ್ಲ ಎಲರ್ಜಿ ಇಲ್ಲ, ಯಾರಿಗೆಲ್ಲ ಬರೀ ಕನ್ನಡಕದ ನಂಬರ್ ಉಂಟು, ಯಾರಿಗೆ ಸ್ಪಷ್ಟ ಕಾಣೋ ಅದಕ್ಕೆ ಅವರು ಕನ್ನಡಕ ಯೂಸ್ ಮಾಡ್ತಾರೆ, ಅವರು ಅದನ್ನು ಸಾಮಾನ್ಯವಾಗಿ ಇಡೀ ದಿನ ಹಾಕಬೇಕಾಗ್ತದೆ. ಬರೀ ಓದುವಾಗ ಮಾತ್ರ ಹಾಕೋದು, ಮೊಬೈಲ್ ನೋಡುವಾಗ ಮಾತ್ರ ಹಾಕೋದು, ಹಾಗೆ ಅಲ್ಲ. ಕನ್ನಡಕ ಅವರಿಗೆ ಸ್ಪಷ್ಟ ಕಾಣೋದಿಲ್ಲ ಅಂತ ದೂರಕ್ಕೆ ಅಂತ ಕೊಟ್ಟಿದ್ರೆ ಅದನ್ನು ಅವರು ಇಡೀ ದಿನ ಉಪಯೋಗಿಸಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಡಾಕ್ಟ್ರೆ, ಪ್ರಸಾದ್ ನೇತ್ರಾಲಯದಲ್ಲಿ ಕಣ್ಣಿನ ಅಲರ್ಜಿಗೆ ಯಾವ ರೀತಿಯ ಚಿಕಿತ್ಸಾ ಸೌಲಭ್ಯ ಇದೆ? ಅದೇ ನಾನು ಈಗ ಇಷ್ಟೊತ್ತು ನಾನು ಮಾತಾಡಿದ್ದು, ನಮ್ಗೆ ನಮ್ಮ ಇದರಲ್ಲಿ ಮೈಲ್ಡ್ ಇರಲಿ, ಮಾಡ್ರೇಟ್ ಇರಲಿ, ಸಿವಿಯರ್ ಇರಲಿ, ಎಲ್ಲದಕ್ಕೂ ನಾವು ಅದಕ್ಕೆ ನಾವು ಟ್ರೀಟ್ಮೆಂಟಾಗಿ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ಇದಕ್ಕೆಲ್ಲ ಜಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಸಾಕಾಗ್ತದೆ. ಅಂಟಿಲ್ ತುಂಬ ಸಿವಿಯರ್ ಇರುವಾಗ ಮಾತ್ರ ನಾವು ಅದಕ್ಕೆ ಏನಾದರೂ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅದು ಏನಾದರೂ ಬೇಕಾಗ್ಬೋದು. ಬಟ್ 90% ಜನರಿಗೆ ನಾವು ಅದನ್ನು ಬರೀ ಮದ್ದಿನಲ್ಲೇ ನಾವು ಅದನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಡಾಕ್ಟ್ರಿ, ಕೊನೆಯ ಒಂದು ಪ್ರಶ್ನೆ, ಬಹುಶಃ ನಾವು ಪ್ರತಿ ಎಪಿಸೋಡಲ್ಲಿ ಕೂಡ ಕೇಳ್ತೀವಿ, ಈಗ ಮಕ್ಕಳು ಮೊಬೈಲ್ ನೋಡೋದು, ದೊಡ್ಡವರು ಮೊಬೈಲ್ ನೋಡೋದು, ಟಿ ವಿ ನಿರಂತರವಾಗಿ ನೋಡುವಂಥದ್ದು ಇದ್ದೇ ಇದೆ. ಈಗ ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನೀವು ನಮ್ಮ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯ ಸಲಹೆಯನ್ನು ಕೊಡ್ತೀರಿ ಹೇಳಿ? ಈಗ ನಾವು ಏನು ಹೇಳ್ಬೇಕಂದ್ರೆ ಟೆಲಿವಿಷನ್, ಮೊಬೈಲ್ ಎಲ್ಲ ನಮ್ಮದೀಗ ಲೈಫ್ ಇದೊಂದು ಇಂಟಿಗ್ರಲ್ ಪಾರ್ಟ್ ಆಗಿಬಿಟ್ಟಿದೆ. ಅದನ್ನು ಇರದೇ ನಮಗೀಗ ಜೀವನ ಮಾಡಲಿಕ್ಕೆ ತುಂಬ ಹೌದು ಎಣಿಸ್ಲಿಕ್ಕೆ ಸಹ ನಮಗೆ ಕಷ್ಟ ಆಗ್ತದೆ. ಬಟ್ ಇದರಿಂದ ನೀವು ನಿಮ್ಮ ಕಣ್ಣನ್ನು ಹೇಗೆ ನೀವು ಕಾಪಾಡಿಸ್ಬೋದು ಅಂದರೆ, ಅಟ್ಲೀಸ್ಟ್ ನೀವು ಕೆಲಸ ಮಾಡುವಾಗೆಲ್ಲ ಪ್ರತಿ 20 ನಿಮಿಷ ನಂತರ ಸ್ವಲ್ಪ ದೂರದ ಏನಾದರೂ 20 ಸೆಕೆಂಡಿಗೆ ನೋಡೋದು, ಕಣ್ಣನ್ನು ಪದೇ ಪದೇ ಬ್ಲಿಂಕ್ ಮಾಡೋದು, ಅಂಥದ್ದೆಲ್ಲ ಮಾಡಿದರೆ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಸಿಗ್ತದೆ. ಅದನ್ನೊಂದು ಮಾಡೋದು, ಆದಷ್ಟು ಮಕ್ಕಳನ್ನು ಹೊರಗೆ ಆಡಲಿಕ್ಕೆ ಸ್ವಲ್ಪ ಎನ್ಕರೇಜ್ ಮಾಡೋದು, ಇಡೀ ದಿನ ಫೋನೆಲ್ಲ ಕೊಡೋದನ್ನು ಅವಾಯ್ಡ್ ಮಾಡಲಿಕ್ಕೆ ಎಷ್ಟು ಆಗ್ತದೆ, ಅದನ್ನು ಅವರಿಗೊಂದು ಸ್ಕ್ರೀನ್ ಟೈಮ್ ಅಂತ ಕೊಡೋದು, ದಿನಕ್ಕೆ ಇಷ್ಟೇ ಹೊತ್ತು ಮಾತ್ರ ನಿಮಗೆ ಮೊಬೈಲ್ ಅಥವಾ ಟಿ ವಿ ಕೊಡೋದು ಅಂತ. ಆ ಥರದ್ದೇನಾದರೂ ಸ್ವಲ್ಪ ನಾವು ಅವ್ರ ಹ್ಯಾಬಿಟ್ ಸ್ವಲ್ಪ ಮಾಡಿದರೆ ಅಟ್ಲೀಸ್ಟ್ ನಾವು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಪೂರ್ತಿ ಕೊಡದೇ ಇರಲಿಕ್ಕೂ ಆಗೋದಿಲ್ಲ. ಈಗ ಡಾಕ್ಟರ್, ಬಹುಶಃ ನಿಮ್ಮ ಈ ಸಲಹೆಯನ್ನು ನಮ್ಮ ಪೇರೆಂಟ್ಸ್ ಮತ್ತು ಮಕ್ಕಳು ಈ ರೇಡಿಯೋ ಕೇಳಿಕೊಂಡು ಅನುಸರಿಸಿದರೆ ಬಹುಶಃ ಅವರು ಮುಂದೆ ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನೋ ನಿರೀಕ್ಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಶ್ರುತಿಗಳೇ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಣ್ಣಿನ ಅಲರ್ಜಿ ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಶ್ರುತಿ ಭಟ್ ಅವರು. ಡಾಕ್ಟ್ರೆ, ನಿಮಗೆ ನಮ್ಮ ನಿಲಯದ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.